ಮರೆಯಲಿ ನಿಂತು ಕಡಿಯುವರು, ಮರಗಳ ದೇವರು ಎನ್ನುವರು, ಮರೆಯಲಿ ನಿಂತು ಕಡಿಯುವರು. ಮಳೆ ಬರಲಿಲ್ಲ ಕೆರೆ ತುಂಬಿಲ್ಲ, ಮಳೆ ಬರಲಿಲ್ಲ ಕೆರೆ ತುಂಬಿಲ್ಲ. ರೋಗ ರುಜಿನಗಳೇ ದಿನವೆಲ್ಲ, ರೋಗ ರುಜಿನಗಳೇ ದಿನವೆಲ್ಲ. ನಡುಗಿವೆ ಕಾಡಿನ ಜೀವಗಳು, ವನದೇವಿಯ ಬೆತ್ತಲೆ ಮಾಡುವರು.